ಯಾಕ್ರಿ ಎಬಿಆರ್ಕೆ ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನೋ ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ಎಬಿಆರ್ಕೆ ಕಾರ್ಡ್ ಇರೋದು ಬಡವ್ರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರ್ ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕೊಂತೀರಾ? ಬೇಗ ಕೆಲಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರ್ ಕೊಟ್ರೆ ನೀವ್ ಕೆಲಸ ಕಳ್ಕತ್ತೀರಾ? ಗೆಪ್ತಿರ್ಲಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸುಸ್ಥಿರ ಕೃಷಿ ಅಳವಡಿಕೆಯಲ್ಲಿನ ಅನುಭವಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕೃಷಿಯಲ್ಲಿ ಸಾಕಷ್ಟು ಸಂಶೋಧನೆಗಳು ಆಗ್ತಾ ಇದ್ದಾವೆ, ಹೊಸ ಹೊಸ ವಿಧಾನಗಳು ಪ್ರತಿ ದಿವಸವೂ ಕೂಡ ಬರ್ತಾ ಇದ್ದಾವೆ. ಕೃಷಿಯನ್ನ ಬಹಳ ಸರಳವಾಗಿ ಮಾಡಿಕೊಳ್ಳುವಂಥದ್ದು ಹೇಗೆ, ಕೃಷಿಯನ್ನ ಲಾಭದಾಯಕವಾಗಿ ಮಾಡಿಕೊಳ್ಳುವಂಥದ್ದು ಹೇಗೆ, ಅದಕ್ಕೆ ನಾವು ಏನೆಲ್ಲ ಮಾಡಬೇಕು ಮತ್ತೆ ಏನನ್ನ ಮಾಡಬಾರದು ಅನ್ನುವಂಥದ್ದನ್ನ ಪ್ರತಿ ದಿವಸವೂ ಕೂಡ ನಾವು ಕಲಿತಾ ಹೋಗ್ತಾ ಇದ್ದೇವೆ. ಕೃಷಿ ಅನ್ನುವಂಥದ್ದು ಈ ಇಡೀ ಜಗತ್ತಿನಲ್ಲಿ ಒಂದು ಅತ್ಯಂತ ಹಳೆಯ ಮತ್ತೆ ಪುರಾತನ ವೃತ್ತಿ ಅಂತ ಹೇಳಿ ಕರೀತಾರೆ. ಸುಮಾರು ಸಾವಿರಾರು ವರ್ಷಗಳಿಂದ ಕೃಷಿಯನ್ನ ಮಾಡಿಕೊಂಡು ಬಂದರೂ ಕೂಡ ಕೃಷಿ ರಂಗದಲ್ಲಿ ನಾವು ಅರಿಯಬೇಕಾದ್ದು ಇನ್ನೂ ಸಾಕಷ್ಟು ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಪ್ರತಿ ವರ್ಷ ಪ್ರತಿ ದಿನವೂ ಕೂಡ ಕೃಷಿಯಲ್ಲಿ ಹೊಸ ಸಂಶೋಧನೆಗಳು ಆಗ್ತಾ ಇದ್ದಾವೆ, ಅದರಿಂದ ಸಾಕಷ್ಟು ಅನುಕೂಲಗಳು ಕೂಡ ಆಗ್ತಾ ಇದ್ದಾವೆ. ಈ ಕೃಷಿ ಸಂಶೋಧನೆ ಅಂತ ಅಂದಾಗ ಕೇವಲ ಅದು ಯಾರೋ ವಿಜ್ಞಾನಿಗಳು ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಅಧ್ಯಯನವನ್ನ ಮಾಡ್ತಕ್ಕಂಥವ್ರು ಇವ್ರು ಮಾತ್ರ ಮಾಡ್ತಾರೆ ಅನ್ನುವಂಥದ್ದಲ್ಲ. ಪ್ರತಿಯೊಬ್ಬ ರೈತನು ಕೂಡ ಸಂಶೋಧಕನೇ. ತನ್ನ ಜಮೀನಿಗೆ ಬೇಕಾದ ಹಾಗೆ, ತನ್ನ ವಾತಾವರಣಕ್ಕೆ ಬೇಕಾದ ಹಾಗೆ, ತನ್ನ ಬೆಳೆಗೆ ಬೇಕಾದ ಹಾಗೆ ಹೊಸ ಹೊಸ ವಿಚಾರಗಳನ್ನ ಪ್ರತಿ ದಿವಸವೂ ಕೂಡ ಅವರು ಕಂಡುಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರನ್ನು ಕೂಡ ಸಂಶೋಧಕರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೀಗೆ ಹೊಸ ಒಂದು ಪದ್ಧತಿ ಸುಸ್ಥಿರ ಕೃಷಿ ಅಂತ ಹೇಳಿ ನಾವು ಕರಿತೇವೆ. ನಾವು ಏನನ್ನು ಕೂಡ ಹೊರಗಿನಿಂದ ತಂದು ಹಾಕಬಾರದು ಅನ್ನುವಂಥದ್ದು, ಅದು ಕೇವಲ ಕೃಷಿಗೆ ಮಾತ್ರ ಸೀಮಿತ ಆಗಬಾರದು, ನಮ್ಮ ಬದುಕಿಗೂ ಕೂಡ ಸೀಮಿತ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿ ಬದುಕು ಮತ್ತೆ ಕೃಷಿ ಈ ಎರಡೂ ಅಂಶಗಳನ್ನು ಕೂಡ ಸುಸ್ಥಿರ ಮಾಡಿಕೊಂಡು ಅದನ್ನ ಅಳವಡಿಕೆಯನ್ನ ಮಾಡಿಕೊಂಡು ಸಾಕಷ್ಟು ಅನುಕೂಲಗಳನ್ನು ಕಂಡುಕೊಂಡಿರತಕ್ಕಂತಹ ಹಾಸನ ತಾಲೂಕಿನ ಹೂವಿನಹಳ್ಳಿ ಗ್ರಾಮದ ರೈತ ಮಹಿಳೆ ಎಎಸ್ ಅಕ್ಷತಾ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರ ಸುಸ್ಥಿರ ಕೃಷಿ ಅಳವಡಿಕೆಯಲ್ಲಿನ ಅನುಭವಗಳನ್ನ ಅವರಿಂದಲೇ ನಾವು ಇವತ್ತು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅಕ್ಷತಾ ಅವರಿಗೆ. ನಮಸ್ಕಾರ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಿ ನೀವು? ಈಗ 4 ವರ್ಷದಿಂದ ಮಾಡ್ತಾ ಇದ್ದೀನಿ. 4 ವರ್ಷದಿಂದ? 4 ವರ್ಷದಿಂದ ಹಿಂದೆ ಏನ್ ಮಾಡ್ತಿದ್ರಿ? ನಾನು ಎಜುಕೇಶನ್ ಇಂದ ಚಾರ್ಟರ್ಡ್ ಅಕೌಂಟೆಂಟ್. ಸೊ 4 ವರ್ಷ ಹಿಂದೆ ನಾನು ಚಾರ್ಟರ್ಡ್ ಅಕೌಂಟೆನ್ಸಿ ಕೆಲಸದಲ್ಲಿದ್ದೆ. ಮದುವೆ ಆಗಿದ್ದು ರೈತನ್ನ. ಸೊ 4 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ. ಈಗ ಕೃಷಿ ಬಗ್ಗೆ ನಿಮಗೆ ಮೊದಲಿಂದ ಆಸಕ್ತಿ ಇತ್ತು ಅಥವಾ ಹೇಗೆ? ನನಗೆ ಮೊದಲು ಆಸಕ್ತಿ ಬಂದಿದ್ದು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಲ್ಲಿ. ಸೊ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ವಾಲಂಟಿಯರ್ ಆಗಿ ಕೆಲಸ ಮಾಡಿದೆ. ಅಲ್ಲಿ ಸರ್ವೆಗೆ ಹೋದಾಗ ನಮಗೆ ರೈತರನ್ನ ಸರ್ವೆ ಮಾಡಬೇಕಿತ್ತು, ಆನೆ ಮತ್ತೆ ಹುಲಿಯಿಂದ ನಷ್ಟ ಆಗಿದ್ನೆಲ್ಲ ವಿಚಾರಿಸಬೇಕಿತ್ತು ಅಲ್ಲಿ. ಸೊ ಅಲ್ಲಿ ಹೋದಾಗ ಸುಮಾರು ಒಂದು 800 ಗ್ರಾಮಗಳದ್ದು ಸರ್ವೆ ಮಾಡಿದ್ದೀನಿ ಒಂದು 3-4 ತಿಂಗಳಲ್ಲಿ. ಅದು ಮಾಡಿದಾಗ ನನಗೆ ಅಲ್ಲಿಂದ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಅವ್ರ ಜೊತೆ ಮಾತಾಡಿದಾಗ, ಅವ್ರ ಜೊತೆ ಕೂತು ಅವ್ರದ್ದು ಡಿಫಿಕಲ್ಟೀಸ್ನೆಲ್ಲ ಕೇಳಿಸ್ಕೊಂಡಾಗ, ಬರೀ ನಾವು ಫಸ್ಟ್ ಆನೆ ಹುಲಿ ಕಡೆಯಿಂದ ಹೋಗ್ತಾ ಇದ್ವಿ, ಅವ್ರಿಗೇನಪ್ಪ ಆಗ್ತಾ ಇದೆ, ಆನೆಗಳಿಗೆ ಓಡಿಸ್ತಾರೆ, ಹುಲಿನ ಹೊಡಿತಾರೆ ಅಂತ. ಬಟ್ ಅಲ್ಲೋ ಕೂತು ಮಾತಾಡಿದಾಗ ಗೊತ್ತಾಯ್ತು ರೈತರಿಗೆ ಎಷ್ಟು ಕಷ್ಟ ಇದೆ. ಅವ್ರು ಒಂದು ಭತ್ತ ಬೆಳೆದಾಗ 6 ತಿಂಗಳು ಶ್ರಮ ಹಾಕಿ ಒಂದು ಭತ್ತ ಬೆಳೆಸಿದಾಗ ಒಂದೇ ರಾತ್ರಿಯಲ್ಲಿ ಆನೆ ಬಂದು ಅದನ್ನು ಇಡೀ ನಷ್ಟ ಮಾಡಿದಾಗ, ಸೊ ಅಲ್ಲಿಂದ ಶುರುವಾಯ್ತು ನಂದು ಆಸಕ್ತಿ ಕೃಷಿಯಲ್ಲಿ. ಸೊ ಅದು ಗ್ರಾಜುವಲಿ ಅಗ್ರಿಕಲ್ಚರ್ಗೆ ಆಗಿ ಪರ್ಮಾಕಲ್ಚರ್ ಕೋರ್ಸ್ ಮಾಡಿ ನಾನು ಕೃಷಿಗೆ ಬಂದಿದ್ದು. ಈಗ ಎಷ್ಟು ಜಮೀನಿದೆ ನಿಮಗೆ? 4 ಎಕರೆ ಇದೆ. 4 ಎಕರೆ ಹೂವಿನಲ್ಲೇ ಇದೆ? ಹೂವಿನಲ್ಲಿ 4 ಎಕರೆನಲ್ಲಿ ಮೊದಲು ಏನ್ ಬೆಳೀತಾ ಇದ್ರಿ? 1/2 ಎಕರೆ 1 ಎಕರೆ ಅಷ್ಟು ಮಾವಿನ ಮರಗಳು, ಹಳೆ ಮರಗಳು ಇದಾವೆ. ಅದು ಬಿಟ್ರೆ ಕಮರ್ಷಿಯಲ್ ಆಗಿ ನನ್ನ ಹಸ್ಬೆಂಡ್ ಬೆಳೀತಾ ಇದ್ರು ತರಕಾರಿ, ಟೊಮ್ಯಾಟೊ, ಬದನೆಕಾಯಿ, ಆತರ ಹೂವು, ಆತರ ಪರ್ಮನೆಂಟ್ ಕ್ರಾಪ್ ಅಂತ ಮಾವಿನ ಮರ ಬಿಟ್ರೆ ಬೇರೆ ಯಾವ್ದು ಇರ್ಲಿಲ್ಲ. ಈಗ ನೀವು ಬಂದ್ಮೇಲೆ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡ್ರಿ? ಬಂದ ತಕ್ಷಣ ನಾನು 1 ವರ್ಷ ಏನು ಮಾಡ್ಲಿಲ್ಲ. ಯಾಕಂದ್ರೆ ನಂದು ನಂಬಿಕೆ ಏನಿತ್ತು ಅಂದ್ರೆ ಆ ಜಮೀನ ಅರ್ಥ ಮಾಡ್ಕೋಬೇಕಿತ್ತು ನನ್ಗೆ. ಫಸ್ಟ್ 1 ಇಯರ್ ಆ ಜಮೀನ್ ಜೊತೆ ಸುಮ್ನೆ ಇರ್ತಾ ಇದೆ, ಹೋಗಿ ಕುತ್ಕೊಂತಾ ಇದೆ, ಮಣ್ಣು ನೋಡ್ತಾ ಇದೆ, ಮಳೆ ಬಂದಾಗ ಒಂದೊಂದು ಸೀಸನ್ ಅಲ್ಲೂ ಹೇಗ್ ಚೇಂಜ್ ಆಗತ್ತೆ ಲ್ಯಾಂಡ್ ಅಂತ. ಸೊ ಮಳೆಗಾಲದಲ್ಲಿ ಆ ಭೂಮಿ ಒಂಥರ ಇರತ್ತೆ ಅಂದ್ರೆ ಬೇಸಿಗೆಲ್ಲ ಇನ್ನೊಂಥರ ಇರತ್ತೆ. ಸೊ 1 ವರ್ಷ ನಂದು ಆ ಭೂಮಿದು ಮಾತುಕತೆ ಆಯ್ತು. ಸುಮ್ನೆ ಕೂರೋದು ಏನು ಇಲ್ಲ, ಜಸ್ಟ್ ಕೂರೋದು, ಅಬ್ಸರ್ವ್ ಮಾಡೋದು ಏನ್ ಬೆಳೆಯತ್ತೆ. ಇವನ್ ಕಳೆ ಅಂತ ಅಂತೀವಿ ನಾವು ಕೃಷಿಯಲ್ಲಿ, ಬಟ್ ಆ ಕಳೆನೆ ಎಷ್ಟು ಮಾತಾಡತ್ತೆ ನಮ್ಮ ಹತ್ರ. ಈಗ ಫಾರ್ ಎಕ್ಸಾಂಪಲ್ ಪಾರ್ಥೇನಿಯಂ ಅಂತ ಬೆಳೆಯುತ್ತೆ, ತುಂಬಾ ಪ್ರಾಬ್ಲಮ್ ನಮ್ಗೆ ಅದರದು. ಬಟ್ ಆ ಪಾರ್ಥೇನಿಯಂ ಏನಕ್ ಬರತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಒಂದು ಬೋರಾನ್ ಡೆಫಿಷಿಯನ್ಸಿ ಇದ್ದಾಗ ಭೂಮಿಯಲ್ಲಿ ಪಾರ್ಥೇನಿಯಂ ತುಂಬಾ ಹುಟ್ಟತ್ತೆ ಆ ಜಮೀನಲ್ಲಿ. ಸೊ ಆತರ ಒಂದು ವರ್ಷ ನಾನು ಕುತ್ಕೊಂಡು ನಮ್ ಜಮೀನ ನೋಡಿದೀನಿ ಒಂದೊಂದು ಕಾಲದಲ್ಲೂ, ಮಳೆಗಾಲ ಬೇಸಿಗೆ ಸ್ಪ್ರಿಂಗ್ ಅಂತೀವಿ ಆ ಟೈಮಲ್ಲಿ. ಸೊ ಒಂದ್ ವರ್ಷ ಏನು ಮಾಡ್ಲಿಲ್ಲ. ಎರಡನೇ ವರ್ಷ ನಂದು ಡಿಸೈನ್ ಸ್ಟಾರ್ಟ್ ಆಯ್ತು. ಸೊ ಪರ್ಮಾ ಕಲ್ಚರ್ ಅಲ್ಲಿ ಬೇಸಿಕಲಿ ಫಸ್ಟ್ ಸ್ಟೆಪ್ ಇರೋದು ಡಿಸೈನ್. ನಮ್ ಜಮೀನ ನಾವು ಡಿಸೈನ್ ಮಾಡ್ಕೋಬೇಕು. ಹೇಗೆ ಅಂದ್ರೆ, ಈಗ ಮನೆ ಕಟ್ತೀವಿ ಅಂತ ತಗೊಂತೀವಿ ಅಂದ್ರೆ ನಾವೇನ್ ತಕ್ಷಣ ಮನೆ ಕೈ ಹಾಕಲ್ಲ, ಆ ಮನೆಗೋಸ್ಕರ ಒಂದ್ ಡಿಸೈನ್ ಮಾಡ್ಸ್ಕೊಂತೀವಿ, ಅದನ್ನ ಒಂದ್ ಮೂರ್ನಾಲ್ಕು ಜನದ ಹತ್ರ ವೆರಿಫೈ ಮಾಡ್ಸ್ಕೊಂತೀವಿ, ಆರ್ಕಿಟೆಕ್ಟ್ ಆಗಿರ್ಬೋದು ಸಿವಿಲ್ ಇಂಜಿನಿಯರ್ ಆಗಿರ್ಬೋದು, ಅದೆಲ್ಲ ಮಾಡಿ ಮನೆ ಕೈ ಹಾಕ್ತೀವಿ. ಸೊ ಭೂಮಿಗೂ ನಂದು ಬಿಲೀಫ್ ಇರೋದು ಹಾಗೇನೆ. ಸೊ ಭೂಮಿನ ಫಸ್ಟ್ ನಾವು ಕುತ್ಕೊಂಡು ಯಾವ ಕಡೆಯಿಂದ ನಮ್ಗೆ ಮಳೆ ಬರುತ್ತೆ, ಗಾಳಿ ಜೋರು ಯಾವ ಕಡೆಯಿಂದ ಬರುತ್ತೆ. ವಿಂಟರ್ ಅಲ್ಲಿ ಸೂರ್ಯ ಮೂವ್ ಆಗ್ತಾನೆ ದಕ್ಷಿಣಕ್ಕೆ. ಸೊ ಆತರ ಆದಾಗ ಸೂರ್ಯನ ಕಿರಣಗಳು ಎಷ್ಟು ಕಮ್ಮಿ ಆಗತ್ತೆ ಒಂದ್ ಪಾರ್ಟ್ ಆಫ್ ದ ಜಮೀನಲ್ಲಿ, ಅದೆಲ್ಲಾ ನೋಡಿ ಅದರ ಬೇಸಿಸ್ ಮೇಲೆ ಡಿಸೈನ್ ಮಾಡ್ಕೊಂಡೆ. ನನ್ಗೆ ಕಾಡ್ ತರ ಮರಗಳು ಬೆಳೆಸಬೇಕು ಅಂತ ಆಸೆ ಇದೆ. ಸೊ ಅದನ್ನ ಎಲ್ಲಿ ಬೆಳೆಸಬೇಕು, ಯಾಕಂದ್ರೆ ಅದನ್ನು ಒಂದ್ಸತಿ ನೆಟ್ಟಿದ್ರೆ 30 ವರ್ಷ ಅದನ್ನ ತೆಗಿಯಕಾಗಲ್ಲ ನಾನು. ಸೊ ಅದರಿಂದ ಅದನ್ನ ಆತರ ಪ್ಲಾನ್ ಮಾಡ್ಕೊಂಡು, ಆಮೇಲೆ ನಮ್ಗೆ ದಿನನಿತ್ಯ ತರಕಾರಿ ಎಲ್ಲಿ ಬೆಳೆಸಬೇಕು, ಮನೆಯಿಂದ ಎಷ್ಟು ದೂರ ಇರತ್ತೆ ಅದು, ಯಾಕಂದ್ರೆ ಅದಕ್ಕೆ ನಾನು ದಿನ ಹೋಗ್ಬೇಕು, ಆ ದಿನ ಹೋಗ್ಬೇಕು ಅಂದ್ರೆ ನಂಗೆ ಮನೆಯಿಂದ ಹತ್ರ ಇರಬೇಕು ಅದು. ಸೊ ಆತರ ಎಲ್ಲ ಡಿಸೈನ್ ಮಾಡ್ಕೊಂಡು ಒಂದ್ ಸೆಕೆಂಡ್ ಇಯರ್ ಅದು ಬರೀ ಡಿಸೈನು ಮತ್ತೆ ಎಕ್ಸ್ಪೆರಿಮೆಂಟ್ ಬೇಸಿಸ್ ಆಯ್ತು. ಸೊ ಹೋದ ವರ್ಷದಿಂದ ನಮ್ ಜಮೀನು ಒಂದ್ ಲೆವೆಲ್ಗೆ ಬೆಳೆಸಿದೀವಿ. ಈಗ ಡಿಸೈನ್ ಮಾಡೋದು ಅಂತ ಅಂದ್ರೆ ನೀವೇ ಮಾಡ್ಕೊಂಡಿದ್ರು ಅಥವಾ ಬೇರೆ ಯಾರಾದ್ರೂ ಹೆಲ್ಪ್ ತಗೊಂಡ್ರು ಹೇಗೆ? ನಾನು ಆಕ್ಚುಲಿ ಮುಂಚೆ ಒಂದ್ ಇಬ್ರು ಮೂರ್ ಜನಕ್ಕೆ ಡಿಸೈನ್ ಮಾಡಿ ಕೊಟ್ಟಿದ್ದೆ ಅವ್ರ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ನೆಲ್ಲ. ಸೊ ಅದರಿಂದ ಕಾನ್ಫಿಡೆನ್ಸ್ ಬಂದಿತ್ತು ನಂಗೆ, ನನ್ನ ಜಮೀನ ನಾನೇ ಡಿಸೈನ್ ಮಾಡ್ಕೊಂಡೆ. ಈಗ ಹೇಗೆ ನೀವು ಡಿಸೈನ್ ಮಾಡ್ಕೊಂಡಿದ್ದೀರಾ? ಯಾಕೆ ಅಂತ ಅಂದ್ರೆ ಪರ್ಮಕಲ್ಚರ್ ಅಂತ ಅಂದ್ರೆ ಅದೊಂಥರ ಡಿಸೈನ್ ಅನ್ನೇ, ನಾವು ಎಲ್ಲೆಲ್ಲಿ ಏನೇನ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ ಅಂತ ಹೇಳಿ ಅನ್ಸುತ್ತೆ. ಈ ನಿಟ್ಟಿನಲ್ಲಿ ಹೇಗೆ ಮಾಡ್ಕೊಂಡಿದ್ದೀರಾ, ಅದನ್ನ ಹೇಗೆ ವಿಭಾಗ ಮಾಡ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳಿ. ಸೊ ಪರ್ಮಾಕಲ್ಚರ್ ಕಾನ್ಸೆಪ್ಟ್ ಅಲ್ಲಿ ಹೇಗೆ ಅಂದ್ರೆ ಪರ್ಮನೆಂಟ್ ಅಗ್ರಿಕಲ್ಚರ್ ನ ಜಾಯಿನ್ ಮಾಡಿ ಪರ್ಮಾಕಲ್ಚರ್ ಅಂತ ವರ್ಡ್ ಬಂದಿರೋದು. ಸೊ ಅದರಿಂದ ಅದಲ್ಲೇ ಗೊತ್ತಾಗುತ್ತೆ ಅದು ಒಂಥರ ಪರ್ಮನೆಂಟ್ ಆಗಿ ಪ್ಲಾನ್ ಮಾಡೋ ಪದ್ಧತಿ ಅಂತ. ಸೊ ಅದ್ ಪ್ಲಾನ್ ಹೇಗ್ ಮಾಡ್ತೀವಿ ಅಂದ್ರೆ, ನಮ್ಗೆ ಎಲ್ಲಾ ತರದ್ದು ಬೇಕು. ಈಗ ಬರೀ ನಂಗೆ ಒಂದೇ ತರ ಮರ ಹಾಕ್ತೀನಿ ಅಷ್ಟೇ ಸಾಕು ನಂಗೆ ಆದಾಯ ಬರುತ್ತೆ ಅಂತಲ್ಲ. ಸೊ ಪರ್ಮಾಕಲ್ಚರ್ ಅಲ್ಲಿ ನಾವು ಸಮಗ್ರ ಕೃಷಿನ ಕೂಡ ಅಳವಡಿಸ್ತೀವಿ ಅದರಲ್ಲಿ. ಸೊ ಅದರಲ್ಲಿ ಕೋಳಿ ಇರತ್ತೆ, ಮೇಕೆ ಇರತ್ತೆ, ಆಮೇಲೆ ಹಸು ಇರತ್ತೆ, ಆ ತರಕಾರಿ ಗಿಡಗಳಿರತ್ತೆ, ಹಣ್ಣಿನ ಮರಗಳಿರತ್ತೆ, ಆಮೇಲೆ ಕಾಡಿನ ಮರಗಳು. ಸೊ ಅದ್ರಲ್ಲಿ ಡಿಸೈನ್ ಹೇಗಿರತ್ತೆ ಅಂದ್ರೆ, ನಮ್ಮ ಮನೆ ಸುತ್ತ ದಿನ ಯಾವ್ದನ್ನ ಹೋಗಿ ನಾವು ನೋಡ್ಕೋಬೇಕಾಗತ್ತೆ ಅದು ಫಸ್ಟ್ ಬರುತ್ತೆ. ನಾವು ಅದನ್ನ ಝೋನಿಂಗ್ ಅಂತ ಹೇಳ್ತೀವಿ. ಸೊ ಝೋನ್ 0 ನಮ್ಮ ಮನೆ ಆಯ್ತು ಅಂದ್ರೆ, ಝೋನ್ 1 ಬಂದು ಕೋಳಿ ಇರ್ಬೋದು, ಮೇಕೆ ಇರ್ಬೋದು, ಅಥವಾ ಬೇರೆ ತರ ಪ್ರಾಣಿ ಹಸು ಇರ್ಬೋದು, ಯಾವ ತರದಕ್ಕೆ ನಾವು ದಿನನಿತ್ಯ ಹೋಗಿ ಕೆಲಸ ಮಾಡ್ಬೇಕು. ಸೊ ಝೋನ್ 2 ಬಂದು ತರಕಾರಿ ಇರ್ಬೋದು, ನಾವ್ ಇಲ್ದಂಗೆ ಅದ್ ಮೇಂಟೈನ್ ಆಗತ್ತೆ, ಬಟ್ ಅವಾಗ ಇವಾಗ ಕಳೆ ತೆಗಿಯಕಾಗಿರ್ಬೋದು, ಔಷಧಿ ಕೊಡಕಾಗಿರ್ಬೋದು, ಅದಕ್ಕೆ ಹೋಗ್ತೀವಿ. ಸೊ ಆತರ ಝೋನ್ 1, ಝೋನ್ 2, ಝೋನ್ 3 ಜೋಳ ಆತರದಾಗತ್ತೆ. ಲಾಸ್ಟಿಗೆ ಬರೋದು ಕಾಡಿನ ಮರಗಳು, ಯಾಕಂದ್ರೆ ಅದಕ್ಕೆ ನಾವೇನು ನೋಡ್ಕೋಬೇಕಾಗಿಲ್ಲ, ನೀರ್ ಕೊಡ್ಬೇಕು, ವರ್ಷಕ್ಕೊಂದ್ಸತಿ ಪ್ರೂನಿಂಗ್ ಮಾಡ್ಬೇಕು. ಸೊ ಝೋನ್ 5 ಯೂಶಲಿ ಕಾಡಿನ ಮರಗಳಿಗೆ ಹಾಕ್ತೀವಿ. ಈಗ ನೀವು ಈ ತರ ಇದನ್ನ ನೀವು ಡಿಸೈನ್ ಮಾಡ್ಕೊಂಡಿದೀರ, ಏನೇನು ಮಾಡಿದ್ರ, ಡಿಸೈನ್ ಮಾಡಿದ್ಮೇಲೆ ಏನೇನ್ ಮಾಡ್ತಾ ಇದೀರಾ, ಏನೇನ್ ಬೆಳೀತಾ ಇದೀರಾ, ಹೇಗೆ ಬೆಳೀತಾ ಇದೀರಾ, ಅದ್ರ ಬಗ್ಗೆ ತಿಳಿಸಿ. ಫಸ್ಟ್ ಬೆಳೆಯದಲ್ಲಿ ತರಕಾರಿ ನಾವು ಬೆಳೆಸ್ಕೊಂತೀವಿ ನಮ್ಮ ಮನೆಗಾಗಷ್ಟು ಕೂಡ. ಆಮೇಲೆ ನಮ್ಮ ಫ್ಯಾಮಿಲಿ ಈಗ ಹೊಸದಾಗಿ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀವಿ ಫಾರ್ಮ್ ಟೂರಿಸಂ ಅಂತ. ಸೊ ಹೇಗೆ ಅಂದ್ರೆ, ನಮ್ಗೆ ವೀಕೆಂಡ್ಸ್ ಜನ ಇಂಟ್ರೆಸ್ಟೆಡ್ ಅಗ್ರಿಕಲ್ಚರ್ ಕೃಷಿ ಕಲಿಯಕ್ ಇರ್ಬೋದು, ಅಥವಾ ನಾವು ಮೆಂಟಲ್ ಅವೇರ್ನೆಸ್ ಕೂಡ ಮಾಡ್ತಾ ಇದೀವಿ, ಅವ್ರು ಬರ್ತಾರೆ. ಸೊ ಅವ್ರು ಬರೋದ್ರಿಂದ ಅವ್ರಿಗೆ ಅವತ್ತು ಊಟಕ್ಕೆ ತಿಂಡಿ ಕೊಡ್ಬೇಕಾಗಿರೋದ್ರಿಂದ ಅವ್ರಿಗೂ ಕೂಡ ತರಕಾರಿ ಕೂಡ ಇಲ್ಲೇ ಬೆಳೆಸ್ತೀವಿ. ಸೊ ತರಕಾರಿ ಬೆಳೆಸ್ಕೊಂತೀವಿ. ಅದ್ ಬಿಟ್ರೆ ನಮ್ದು ನಾಟಿ ಕೋಳಿ ಫಾರ್ಮ್ ಇದೆ, ಒಂದು 100 ಕೋಳಿ ಇದಾವೆ, ಮೊಟ್ಟೆಗಳು ಬರತ್ತೆ, ಮರಿಗಳು ಇರ್ತವೆ. ಅದೊಂದು 1/2 ಎಕರೆ ಮಾವಿನ ತೋಟದ ಒಳಗಡೆ ಮಾಡಿದೀವಿ ಅದನ್ನ. ಅದ್ ಬಿಟ್ರೆ ಮೇಕೆ ಕುರಿ ಇದಾವೆ, ಮೇಕೆ ಕುರಿಗೆ ಫಾರ್ಡರ್ ಬೇಕಾಗತ್ತೆ. ಸೊ ನಂಗೆ ಏನನ್ನು ಆಚೆಯಿಂದ ತಗೋಬರಕ್ ಇಷ್ಟ ಇಲ್ಲ. ನಾವೇನಾರ ಇಲ್ಲಿ ಸಾಕ್ತಿವಿ ಅಂದ್ರೆ ಅದಕ್ಕಾಗಷ್ಟು ಮೇವು ಇಲ್ಲೇ ಇರಬೇಕು, ಇಲ್ಲ ನಾನು ತರಕ್ ಇಷ್ಟಪಡಲ್ಲ ಅದನ್ನ. ಸೊ ಮೇಕೆ ಕುರಿಗೂ ಕೂಡ ನಾವು ರೇಷ್ಮೆ ಸೊಪ್ಪನ ಒಂದು 1/2 ಎಕರೆಯಲ್ಲಿ ಬೆಳೆಸಿದೀವಿ. ಸೊ ಅಲ್ಲಿಗೆ ಮೇಸಕ್ಕೆ ಕರ್ಕೊಂಡು ಹೋಗ್ತೀವಿ. ಅದ್ ಬಿಟ್ರೆ ಅಡಿಕೆ ನೆಡ್ಸಿದೀವಿ, ಯಾಕಂದ್ರೆ ಪರ್ಮಾಕಲ್ಚರ್ ಅಲ್ಲಿ ಅದೊಂದು ಕಾನ್ಸೆಪ್ಟ್ ಕೂಡ ಇದೆ. ಹೇಗೆ ಅಂದ್ರೆ, ಕೃಷಿ ಇವನ್ ಆದಾಯ ಕೊಡಬೇಕು, ಬರೀ ನಮ್ದು ಒಂದು ಪ್ಯಾಷನ್ಗೆ ಅಂತ ಅಲ್ಲ, ಅದರಿಂದ ಆದಾಯನೂ ಕೂಡ ಬರಬೇಕು. ಸೊ ಅದ್ರಲ್ಲಿ ನಾವೊಂದು ಕ್ಯಾಶ್ ಕ್ರಾಪ್ ಅಂತ ಇನ್ಕ್ಲೂಡ್ ಮಾಡ್ಕೊಂತೀವಿ. ಸೊ ನಮ್ದು ಕ್ಯಾಶ್ ಕ್ರಾಪ್ ಇಲ್ಲಿ ನಾವು ಅಡಿಕೆ ಮಾಡ್ಕೊಂಡಿದೀವಿ, ಅಡಿಕೆ ಮತ್ತೆ ಏಲಕ್ಕಿ ಎರಡು. ಸೊ ಒಂದ್ ಪಾರ್ಟ್ ಅಲ್ಲಿ ಅಡಿಕೆ, ಬಾಳೆ, ಏಲಕ್ಕಿ ಇದೆ. ಎಷ್ಟು ಪ್ರಮಾಣದಲ್ಲಿ ಬೆಳ್ಕೊಂಡಿದ್ರೆ ಇದನ್ನೆಲ್ಲ? ಅಡಿಕೆ ಈಗ 2 ವರ್ಷ ಆಗಿದೆ ನೆಟ್ಟಿ. ಸೊ ಅದೊಂದು 1/4 ಎಕರೆ ಇದೆ ಅಡಿಕೆ. ಬಾಳೆ ಮಧ್ಯ ಮಧ್ಯ ಬೆಳೆಸಿದೀವಿ, ಅಡಿಕೆ ಮಧ್ಯ ಮತ್ತೆ ಇನ್ನೊಂದ್ ಪಾರ್ಟ್ ಆಫ್ ದ ಲ್ಯಾಂಡ್ ಅಲ್ಲೂ ಕೂಡ. ಏಲಕ್ಕಿ ಒಂದು 1/4 ಎಕರೆಯಲ್ಲಿ ಆಗಿದೆ. ಅಂತ ಎಲ್ಲದನ್ನು ಕೂಡ ಸಣ್ಣ ಪ್ರಮಾಣದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಾ, ಯಾಕೆ ಈ ತರ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬೆಳಿಬೇಕು ಅಂತ? ಅದು ನಂದು ಇನ್ನೊಂದು ಸುಸ್ಥಿರದಲ್ಲಿ ಒಂದು ನನ್ನ ಪರ್ಸನಲ್ ನಂಬಿಕೆ ಅದು. ಏನಕ್ಕಂದ್ರೆ ನಮ್ಗೆ ಯಾವಾಗ್ಲೂ ಲಾರ್ಜ್ ಸ್ಕೇಲಲ್ಲಿ ಬೆಳೆಸಿದ್ರೆ ಇನ್ನೊಬ್ರು ಮೇಲೆ ಡಿಪೆಂಡೆಂಟ್ ಆಗಿರ್ಬೇಕು. ಏನಂದ್ರೆ ಒಬ್ರು ಏಜೆಂಟ್ ಹುಡ್ಕೋಬೇಕು ಅಥವಾ ಅದಕ್ಕೆ ಮಾರುಕಟ್ಟೆ ಹುಡ್ಕೋಬೇಕು. ಲಾಸ್ಟ್ ಇಯರ್ ಎಲ್ಲಾರ್ಗೂ ಎಫೆಕ್ಟ್ ಆಗಿದೆ. ಕೋವಿಡ್ ಇಂದ ಇಂಟರ್ಸ್ಟೇಟ್ ಟ್ರಾನ್ಸ್ಪೋರ್ಟ್ ನಿಂತ್ಕೊಂಡು ಎಷ್ಟು ಕೃಷಿಕರಿಗೆ ಆ ಲಾರ್ಜ್ ಸ್ಕೇಲಲ್ಲಿ ನಷ್ಟ ಬಂದಿದೆ. ಸೊ ಸ್ಮಾಲ್ ಸ್ಕೇಲ್ ಇದ್ದಾಗ ನಂಗೆ ಬೇಸಿಕಲಿ ನಮ್ದು ಆರ್ಗ್ಯಾನಿಕ್ ಇರೋದ್ರಿಂದ ಆರ್ಗ್ಯಾನಿಕ್ ಶಾಪ್ಸ್ಗೆ ಸಪ್ಲೈ ಕೊಡ್ತೀವಿ ಡೈರೆಕ್ಟ್ ಆಗಿ. ಮಂಗಳೂರಿಗೆ ಹೋಗುತ್ತೆ, ಮೈಸೂರಿಗೆ ಹೋಗುತ್ತೆ, ಹಾಸನಲ್ಲಿ ನಮಗೆ ಡೈರೆಕ್ಟ್ ಕಸ್ಟಮರ್ಸ್ ಇದ್ದಾರೆ. ಸೊ ಅದರಿಂದ ಸ್ಮಾಲ್ ಸ್ಕೇಲ್ ಆಗಿರೋದ್ರಿಂದ ನಂಗೆ ಏನೇ ಬಂದ್ರು ಕೋವಿಡ್ ಬರ್ಬೋದು ಅಥವಾ ಬೇರೆ ಏನಾರೋ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಆಗ್ಬೋದು, ಪ್ರೈಸ್ ವ್ಯತ್ಯಾಸ ಆಗಿರ್ಬೋದು, ಬಟ್ ನಮ್ಗೆ ಒಂದು ರೆಗ್ಯುಲರ್ ಪ್ರೈಸ್ ಅಂತ ಇರತ್ತೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗೆ ಅಂತ. ಸೊ ಅದು ಡೈರೆಕ್ಟ್ ಆಗಿ ಸೆಲ್ ಆಗೋಗತ್ತೆ, ಮಾರ್ಕೆಟ್ ಮೇಲೆ ನಂಗೆ ಡಿಪೆಂಡೆನ್ಸಿ ಇರಲ್ಲ ಅವಾಗ. ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆದ್ರೆ ಅದು ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಬೇಕಾಗತ್ತೆ ಮಾರ್ಕೆಟ್ ಮಾಡ್ಲಿಕ್ಕೆ. ಅದೇ ನಾವು ಎಷ್ಟು ಮಾರ್ಲಿಕ್ಕೆ ಸಮರ್ಥರೋ ಅಷ್ಟನ್ನು ಮಾತ್ರ ಬೆಳ್ಕೊಂಡ್ರೆ ನಾವೇ ಅದನ್ನ ಮಾರಾಟ ಮಾಡಬಹುದು. ಹಾಗಾಗಿ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗ್ತಕ್ಕಂಥದ್ದು ತಪ್ಪುತ್ತೆ ಅನ್ನುವಂಥದ್ದು. ಈ ಒಂದು ಪರ್ಮಾಕಲ್ಚರ್ ಅಲ್ಲಿ ಅಥವಾ ಸುಸ್ಥಿರ ಕೃಷಿಯಲ್ಲಿ, ಸುಸ್ಥಿರ ಕೃಷಿ ಮೂಲವಾಗಿ ಹೇಳುವಂಥದ್ದು ಏನಪ್ಪ ಅಂತ ಅಂದ್ರೆ, ನೀವಾಗಲೇ ಹೇಳಿದಾಗೆ ಹೊರಗಿನಿಂದ ಏನು ತರಬಾರದು ಅನ್ನುವಂಥದ್ದು. ಅಂತ ಅಂದ್ರೆ ಒಂದು ರೀತಿ ಸಾವಯವ ರೀತಿಯಲ್ಲಿ ಅಥವಾ ನೈಸರ್ಗಿಕ ಪದ್ಧತಿಯಲ್ಲಿ ನಾವು ಕೃಷಿಯನ್ನ ಮಾಡ್ತಕ್ಕಂಥದ್ದು, ನಮ್ಮಲ್ಲಿ ಏನು ಲಭ್ಯತೆ ಇರುತ್ತೋ ಅದನ್ನೇ ಬಹಳ ಸಮರ್ಥವಾಗಿ ಬಳಕೆಯನ್ನ ಮಾಡಿಕೊಂಡು ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ನಿಮ್ಮ ಜಮೀನಿನಲ್ಲಿ ಏನೇನು ಲಭ್ಯತೆ ಇದೆ, ಅದನ್ನ ಹೇಗೆ ಸದ್ಬಳಕೆಯನ್ನ ಮಾಡ್ತಾ ಇದ್ದೀರಿ? ನಮ್ ಜಮೀನಲ್ಲಿ ಇವಾಗ ಹೇಳ್ದಂಗೆ ಮಾವಿನ ಮರಗಳಿದಾವೆ, ಅದ್ ಬಿಟ್ರೆ ಏಲಕ್ಕಿ ಇದೆ, ಏಲಕ್ಕಿ ಬಿಟ್ರೆ ಅಡಿಕೆ ಬಾಳೆ ಇದೆ, ಮಾವಿನ ಶುಂಠಿ ಬೆಳೆಸಿದ್ವಿ, ಶುಂಠಿ ಬೆಳೆಸಿದ್ವಿ, ಎರಡು ತೆಗ್ದು ಮಾರಾಗಿದೆ. ಅದ್ ಬಿಟ್ರೆ ನಾಟಿ ಮೇಕೆ ಕೋಳಿ ಅವೆಲ್ಲ ಇದಾವೆ. ಹಾ, ಸೊ ಅಷ್ಟು. ಆಮೇಲೆ ಮನೆಗೆ ಬಳಸಷ್ಟು ತರಕಾರಿ ಇದೆ. ಈಗ ನೀವೇನ್ ಬೆಳಿತೀರೋ ಅದಕ್ಕೊಂದಷ್ಟು ಪೋಷಕಾಂಶಗಳು ಅಂತ ಹೇಳಬೇಕಾಗುತ್ತೆ. ಈಗ ನಾವು ರಾಸಾಯನಿಕ ಕೃಷಿ ಅಂದ ತಕ್ಷಣ NPK ಆ ತರದಲ್ಲಿ ಹೋಗ್ತೇವೆ ನಾವು. ಅದು ನಾವು ಈ ಸಾವಯವ ಕೃಷಿ ಅಂತ ಅಂದ್ರೆ ಅಥವಾ ನೈಸರ್ಗಿಕ ಕೃಷಿ ಅಂತ ಅಂದ್ರೆ ಅಲ್ಲಿ ಜೀವಾಮೃತ ಇರುತ್ತೆ, ಕೊಟ್ಟಿಗೆ ಗೊಬ್ಬರ ಇರುತ್ತೆ, ಬೇರೆ ಬೇರೆದಿರುತ್ತೆ. ಪೋಷಕಾಂಶಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಿ? ನಾವು ಸ್ಟಾರ್ಟಿಂಗ್ ಅಲ್ಲಿ ಜೀವಾಮೃತ ಮಾಡಕ್ಕೆ ಅಂತ ಟ್ರೈ ಕೊಟ್ವಿ. ಬಟ್ ನಂದು ಪ್ರಾಬ್ಲಮ್ ಏನು ಅಂದ್ರೆ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಕೂಡ, ಸೊ ಆಫೀಸ್ ಕೂಡ ಇದೆ ನಂದು. ಅದರಿಂದ ನನಗೆ ನನ್ನ ಟೈಮ್ ಕನ್ಸ್ಟ್ರೇಂಟ್ ಅಂತ ಅರ್ಥ ಆಯ್ತು ನಂಗೆ. ಸೊ ನನಗೆ ಜೀವಾಮೃತ ಎಲ್ಲ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದರಿಂದ ಈಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಾಯಿಲ್ ಅಪ್ಲಿಕೇಶನ್ಸ್ ಅಂತ ಸಿಗತ್ತೆ ಆರ್ಗ್ಯಾನಿಕ್ ಇದಲ್ಲಿ, ತುಂಬಾ ಕಂಪ್ನಿಗಳು ಇದಾವೆ, ಆಮೇಲೆ ಕೆಮಿಕಲ್ ಇಲ್ದೆ ಇರೋಂತ ಸಿಗತ್ತೆ. ಸೊ ಇವಾಗ ಅಟ್ ಪ್ರೆಸೆಂಟ್ ನಾವ್ ಅದನ್ನ ಬಳಕೆ ಮಾಡ್ತಾ ಇದೀವಿ. ಬಟ್ ಪ್ಲಾನ್ ಇರೋದು ನಮ್ದು ನಾಟಿ ಹಸು ತಂದು ನಮ್ದೇ ಜೀವಾಮೃತ ಮಾಡ್ಕೊಂಡು ಅಪ್ಲೈ ಮಾಡೋಣ ಅಂತ. ಇನ್ನೊಂದೇನಂತ, ನಂಗೆ ಕೃಷಿಗೆ ಬಂದಾದ್ಮೇಲೆ ತಿಳುವಳಿಕೆ ಬಂದಿರೋದು ಏನು ಅಂದ್ರೆ, ಒಬ್ಬೊಬ್ರು ಲೈಫ್ ಸ್ಟೈಲ್ಗೆ ಒಬ್ಬೊಬ್ರದ್ದು ಚೇಂಜಸ್ ಇರತ್ತೆ. ಹೇಗೆ ಅಂದ್ರೆ, ಈಗ ನಾನು ಕೃಷಿಗೆ ಬಂದಿದ್ದೀನಿ ಅಂದ ತಕ್ಷಣ ನಾನು ಫುಲ್ ನೈಸರ್ಗಿಕ ಮಾಡ್ತೀನಿ, ಒಂದು ಏನು ಆಚೆಯಿಂದ ತರಲ್ಲ ನನ್ಗೆ, ಅದು ಹೌದು ಅದ್ ನನ್ ಇಷ್ಟ, ನಾನು ಮಾಡಬಾರ್ದು ಅಂತ, ಆಚೆಯಿಂದ ಏನು ತರಬಾರ್ದು ಅಂತ. ಬಟ್ ಪ್ರಾಕ್ಟಿಕಲಿ ಆಲ್ಸೋ ನಾವು ಒಪ್ಕೋಬೇಕು, ನಮ್ದು ಏನು ಒಂದು ಬೌಂಡ್ರಿ ಅಂತ ಇರತ್ತೆ, ನಂಗೆ ಇಷ್ಟೇ ಮಾಡಕ್ಕಾಗದು. ಯಾಕಂದ್ರೆ ಅದನ್ನ ಮೀರಿ ನಾನು ಮಾಡಕ್ ಹೋದಾಗೇನೆ ಸ್ಟ್ರೆಸ್ ಅನ್ಬೋದು, ಅಥವಾ ಓ ನಾನು ಏನು ಸಾಧಿಸ್ತಾ ಇಲ್ಲ ಅಂತ ಒಂದು ಭಾವನೆ ಬರ್ಬೋದು. ಬಟ್ ಇವಾಗ ನನ್ಗೆ ಮಾಡಕ್ ಆಗ್ತಿರೋದು ಇಷ್ಟೇನೆ, ಏನಂದ್ರೆ ಈ ಜಮೀನ್ಗೆ ನಾನು ಇಷ್ಟ ಕೊಡ್ಬೋದು. ಯಾಕಂದ್ರೆ ನಂದು ಆಫೀಸ್ ಕೂಡ ನಡ್ಸ್ಕೊಂಡು ನಂಗೆ ನಾಯಿಗಳು ಸಾಕಿದೀನಿ, ನಮ್ಗೆ ಯಾರು ಅಲ್ಲಿ ಹೆಲ್ಪ್ ಅಂತ ಇಲ್ಲ. ಸೊ ನಾನು ನನ್ ಗಂಡ ನೋಡ್ಕೊಂತೀವಿ ಫುಲ್. ಸೊ ಅದರಿಂದ ನಮ್ಗೆ ಈಗ ಅಟ್ ಪ್ರೆಸೆಂಟ್ ಇಷ್ಟ ಮಾಡ್ಬೋದು, ಅದರಿಂದ ನಾವು ಜೀವಾಮೃತ ಮಾಡಕ್ಕೆ ನಮ್ಗೆ ಆಗ್ತಾ ಇಲ್ಲ. ಬೇರೆ ಒಂದಷ್ಟು ಏನಾದ್ರು ಒಂದಷ್ಟು ನಾವು ನೀಡಲೇಬೇಕಾಗತ್ತೆ, ಗಿಡಗಳಿಗೆ ನೀಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಏನ್ ಮಾಡ್ತಿದ್ದೀರಾ? ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್? ಹಾ, ಮೇಕೆ ಗೊಬ್ಬರ ಆಗತ್ತೆ. ನಮ್ಮ ಹತ್ರ ಕುರಿ ಮೇಕೆಗಳು ಇದಾವೆ, ಕೋಳಿ ಇದಾವೆ. ಸೊ ಅದರ ಗೊಬ್ಬರ ಮಾಡ್ತೀವಿ. ಅದರ ಗೊಬ್ಬರ ವರ್ಷಕ್ಕೊಂದ್ಸತಿ ಒಂದ್ ಕಡೆ ಒಟ್ಟುಬಿಟ್ಟು ಅದನ್ನ ಹಾಕ್ಸ್ತೀವಿ, ಅಡಿಕೆಗಾಗ್ಲಿ ಏಲಕ್ಕಿಗಾಗ್ಲಿ. ಅದು ಬಿಟ್ರೆ ನಮ್ಗೆ ಅದೇ ಹಸ್ಬೆಂಡ್ ಒಂದು ಆರ್ಗ್ಯಾನಿಕ್ ಕೊಡ್ತಾ ಇದಾರೆ ನಮ್ಗೆ. ಸೊ ಆ ನೆಟ್ ಸರ್ಫ್ ಕಡೆಯಿಂದ ಸೊ ಅದನ್ನ ಅಳವಡಿಸ್ತಾ ಇದೀವಿ. ಈಗ ನೀವು ಹೊರಗಡೆ ಕೂಡ ಕೆಲಸ ಮಾಡೋದ್ರಿಂದ ಇಲ್ಲಿಗೆ ಹೇಗೆ ಸಮಯವನ್ನ ಮೀಸಲಿಡ್ತಾ ಇದ್ದೀರಾ ಮತ್ತೆ ಯಾವ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ? ನಂದು ಹೇಗ್ ಮಾಡ್ಕೊಂಡಿದೀನಿ ಅಂದ್ರೆ, ನಂದು ಆಫೀಸ್ ಅಲ್ಲಿ ಕೂಡ ನಾನು ತುಂಬಾ ಫೈಲ್ಸ್ ತಗೊಂತಾ ಇಲ್ಲ. ಸೊ ನಂದು ಬಿಲೀಫ್ ಹೇಗೆ ಅಂದ್ರೆ, ಲೈಫ್ ಅಲ್ಲಿ ಪ್ಯಾಷನ್ ಇರಬೇಕು, ಅದರ ಜೊತೆ ದುಡಿಯೋದು ಒಂದ್ ಆದಾಯ ತರದ್ ಬರ್ತಾ ಇರಬೇಕು. ಸೊ ಅದರಿಂದ ನಂದು ಎರಡು ಸಮಪಾಲವಾಗಿ ಹಂಚ್ಕೊಂತೀನಿ ನನ್ನ ಸಮಯವನ್ನ. ವಾರದಲ್ಲಿ 3 ದಿನ ಆಫೀಸ್ಗೆ ಹೋಗ್ತೀನಿ, 4 ದಿನ ಕೃಷಿ ಕಡೆ ಗಮನ ಕೊಡ್ತೀನಿ. ಅದನ್ನ ಹೇಗ್ ಪ್ಲಾನ್ ಮಾಡ್ಕೊಂಡಿದೀರಾ? ಈಗ 4 ದಿವಸ ನೀವು ಕೃಷಿಗೆ ಅಂತ ಅಂತ ಅಂದಾಗ ಏನೇನ್ ಮಾಡ್ಬೇಕು ಅಂತ ಮನಸ್ಸಲ್ಲಿ ಇರುತ್ತೆ, ಹೇಗ್ ಮಾಡ್ತೀರಾ ಅದನ್ನ? ಆಕ್ಚುಲಿ ನಂದೊಂದು ದಿನನಿತ್ಯ ಅದೊಂದು ಸ್ಕೆಡ್ಯೂಲ್ ತರ ಆಗೋಗಿದೆ. ಏನು ಅಂದ್ರೆ, ಬೆಳಿಗ್ಗೆ ಎದ್ದಳು, ಕೋಳಿ ಹತ್ರ ಹೋಗು ಒಂದ್ ಸ್ವಲ್ಪ ಹೊತ್ತು, ಅವುಗಳು ನೋಡ್ಕೋ ಬಾ, ನಾಯಿಗಳಿದಾವೆ, ನಾಯಿಗಳಿಗೆಲ್ಲ ಗಂಜಿ ಮಾಡು, ಮತ್ತೆ ನಮ್ಗಳ ಅಡಿಗೆ ಎಲ್ಲ ನೋಡ್ಕೋ, ಆಮೇಲೆ ಒಂದ್ ರೌಂಡ್ ಮೇಕೆ ಮೇಯಿಸ್ತೀನಿ, ಆಮೇಲೆ ಮೇಕೆಗೆಲ್ಲ ಕಟ್ಬಿಟ್ಟು ಸೊಪ್ಪು ಕಟ್ಟಿ ಯೂಶಲಿ ಆಫೀಸ್ಗೆ ಬರ್ತೀನಿ ಆ ಟೈಮ್ ಅಲ್ಲಿ, ಏನು ಬೇರೆ ಏನು ಇಲ್ಲ ಅಂದ್ರೆ. ಆಮೇಲೆ ನಮ್ದು ಕರೆಂಟ್ ಬೇಸಿಸ್ ಮೇಲೆ ನೀರ್ ಹೊಡಿಬೇಕು ಸಮ್ಮರ್ ಅಲ್ಲಿ. ಮಳೆಗಾಲದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಇಷ್ಟೇ ಕೆಲಸ ಇರತ್ತೆ ನಮ್ಗೆ. ಬಟ್ ಬೇಸಿಗೆಯಲ್ಲಿ ಮಾತ್ರ ನೀರ್ ಸ್ಟಾರ್ಟ್ ಮಾಡ್ಬೇಕು ಗಿಡಗಳಿಗೆ ನೀರ್ ಕೊಡಕ್ಕೆ. ಸೊ ಅದ್ ಅವಾಗ ನಮ್ಗೆ ವಾರದಲ್ಲಿ 4 ದಿನ ಬರೀ ನೀರ್ ಕೊಡೋದೇ ಆಗೋಗತ್ತೆ. ಈ ಸುಸ್ಥಿರ ಅಂತ ಅಂದ್ರೆ ಕೇವಲ ನಾವು ಕೃಷಿಯನ್ನ ಮಾತ್ರ ಸುಸ್ಥಿರವಾಗಿ ಮಾಡ್ಕೊಳ್ಳೋಂಥದ್ದಲ್ಲ, ನಮ್ಮ ಬದುಕು ಕೂಡ ಸುಸ್ಥಿರ ಆಗಬೇಕು ಅಂತ ಹೇಳಿ ಅದರಲ್ಲಿ ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ನಿಮ್ಮ ಬದುಕನ್ನ ಹೇಗೆ ಬದಲಾವಣೆ ಮಾಡ್ಕೊಂಡಿದ್ದಾರೆ ಸುಸ್ಥಿರವಾಗಿ? ಸುಸ್ಥಿರವಾಗಿ ಬದಲಾವಣೆ ಅಂದ್ರೆ ನಂದು ಮದ್ವೆಕ್ಕಿಂತ ಮುಂಚೆ ಇದ್ದ ಜೀವನಕ್ಕೂ ಮದ್ವೆ ಆದ್ಮೇಲಿರೋ ಜೀವನಕ್ಕೂ ಆಕಾಶ ಭೂಮಿಯಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಅದ್ ಎಲ್ಲರಲ್ಲೂ ಇರುತ್ತೆ. ಮೊದ್ಲು ನಾನು ತುಂಬಾ ಸ್ವತಂತ್ರವಾಗಿದ್ದೆ, ಸುಖವಾಗಿದ್ದೆ, ಈಗ ನೋಡಿದ್ರೆ ತುಂಬಾ ಕಷ್ಟ ಅನುಭವಿಸ್ತಿದ್ದೀನಿ ಅಂತ ಹೇಳ್ತಾರೆ. ಆಗಲ್ಲ, ನಂದ್ ಹೇಗಿತ್ತು ಮದ್ವೆಕ್ಕಿಂತ ಮುಂಚೆ ಅಂದ್ರೆ ನಾನು ಸಿಟಿಗಳ ಪಕ್ಕ ಏನು ಗೊತ್ತಿರ್ಲಿಲ್ಲ ನಂಗೆ, ಹಳ್ಳಿ ಜೀವನ ಹೇಗೆ ಅಥವಾ ಕೃಷಿ ಹೇಗೆ, ಸಿಟಿಯಲ್ಲಿ ಏನ್ ಎಲ್ಲ ಲಕ್ಸುರಿ ಆತರ ಇತ್ತು, ಹೊಟ್ಟೆ ಶೀತ ಇದೆಯಾ ಜೊಮ್ಯಾಟೊ ಆರ್ಡರ್ ಮಾಡು, ಸ್ವಿಗ್ಗಿ ಇದೆ ಸ್ವಿಗ್ಗಿ ಆರ್ಡರ್ ಮಾಡು, ಏನು ತಲೆನೋವು ಇರ್ತಿರ್ಲಿಲ್ಲ. ಬಟ್ ಮದುವೆ ಆಗಿ ಈಗ ಹಳ್ಳಿಗೆ ಶಿಫ್ಟ್ ಆದಾಗ ಅದರದೇ ಜೀವನ ಬೇರೆ ಅಂತ ಗೊತ್ತಾಯ್ತು. ನಾನು ಅದನ್ನ ಕಷ್ಟ ಅನ್ನಲ್ಲ ಅಥವಾ ಬೇರೆನೆ ತುಂಬಾ ಒಂಥರ ನೋವು ಕೊಡ್ತು ಆತರ ಏನೂ ಅಲ್ಲ, ಬಟ್ ತುಂಬಾ ಬೇರೆನೆ ಜೀವನ ಅದು. ಸೊ ಇಲ್ಲಿಗೆ ಬಂದಾಗ ಗೊತ್ತಾಯ್ತು, ಓ ಹೌದು, ನಂಗೆ ಹೊಟ್ಟೆ ಶೀತ, 1 ಗಂಟೆ ಮುಂಚೆನೆ ನಾನು ಅಡುಗೆ ಮಾಡ್ಕೋಬೇಕು, ಅಲ್ಲಿಗೆ ಜೊಮ್ಯಾಟೊ ಬರಲ್ಲ ಸ್ವಿಗ್ಗಿ ಬರಲ್ಲ, ಅದ್ ಗೊತ್ತಾಯ್ತು. ಅದ್ ಬಿಟ್ರೆ ಆಕ್ಚುಲಿ ಹಳ್ಳಿ ಜೀವನದಲ್ಲಿ ಇನ್ನೊಂದೇನ್ ಗೊತ್ತಾಯ್ತು ಅಂದ್ರೆ ನಮ್ದು ಜೀವನನ ಸ್ಲೋ ಮಾಡತ್ತೆ. ಪೇಸ್ ಅಂತ ಏನಂತೀವಿ ಜೀವನದ ಒಂದ್ ಪೇಸ್ ಇರತ್ತೆ ಅಲ್ಲ, ಅದು ನಾವು ಓಡ್ತೀವಿ ತುಂಬಾ ಸಿಟಿಗಳಲ್ಲಿ, ಮನ್ಸು ಓಡತ್ತೆ ಜೊತೆಗೆ ಕೂರಲ್ಲ ಮನ್ಸು ಒಂದ್ ಕಡೆ. ಬಟ್ ಹಳ್ಳಿಯಲ್ಲಿ ಹಂಗಲ್ಲ, ಅಲ್ಲಿ ನಿಮ್ಗೆ ಆಟೋಮ್ಯಾಟಿಕಲಿ ಮಾಡ್ಲೇಬೇಕು, ಕೂರ್ಬೇಕು, ಮನ್ಸ್ನ ಸ್ಲೋ ಮಾಡ್ಕೋ, ಯಾಕಂದ್ರೆ ಬೇಸಿಗೆಯಲ್ಲಿ ಏನು ಕೆಲ್ಸ ಆಗಲ್ಲ. ಏನೇನು ನೀವು ಬೆಳಿತೀನಿ ಅಂದ್ರೂ ಟ್ರಾನ್ಸ್ಫಾರ್ಮರ್ ಸುಟ್ಟೋಗತ್ತೆ, ಮೋಟ್ರು ಸುಟ್ಟೋಗತ್ತೆ, ಮೋಟ್ರು ಎತ್ತಕ್ ಬರಲ್ಲ, ನೀವ್ ಬೇಕಾದ್ರೆ 100 ಸತಿ ಫೋನ್ ಮಾಡಿ ಅವ್ರು ಬರದೇ ಅವ್ರ ಟೈಮಿಂಗಿಗೆ. ಸೊ ಆ ಟೈಮಲ್ಲೆಲ್ಲ ಹೇಗನ್ಸತ್ತೆ ಅಂದ್ರೆ ನಮ್ ಪೇಷನ್ಸ್ ಚೆಕ್ ಆಗತ್ತೆ. ಎಸ್ಪೆಷಲಿ ಸಿಟಿಯಿಂದ ಬಂದವ್ರಿಗಂತೂ ತುಂಬಾನೇ ಮೆಡಿಟೇಷನ್ ಲೆವೆಲ್ಗೆ ತಗೊಂಡೋಗತ್ತೆ ಮನ್ಸ್ನ. ಸೊ ಆತರ ತುಂಬಾ ಚೇಂಜಸ್ ಆಯ್ತು ಹಳ್ಳಿಗ್ ಬಂದಾಗ. ಕೃಷಿ ಮಾಡ್ಬೇಕಾರಂತೂ ಎಸ್ಪೆಷಲಿ ಇನ್ನೂ ಜಾಸ್ತಿ ಆಯ್ತು. ಹೇಗೆ ಅಂತೆ, ನಾವ್ ಏನೋ ಒಂದ್ ಗಿಡ ನೆಡ್ತೀವಿ, ಒಂದ್ 4-5 ಗಿಡ ತಂದ್ಬಿಟ್ಟು ನರ್ಸರಿಯಿಂದ, ಒಂದೆರಡ್ ಗಿಡ ಹೋಗತ್ತೆ, ನಾವ್ ಎಷ್ಟೇ ಕಾಪಾಡಬೇಕು ಅಂದ್ರು ಅದಕ್ಕೆ ಏನ್ ಪೋಷಕಾಂಶ ಕೊಟ್ರು ಅದು ಉಳಿಯೋದಿಲ್ಲ. ಸೊ ಅದೊಂಥರ ಹೇಗೆ ಅಂದ್ರೆ ನಮ್ನ ಪ್ರಕೃತಿ ಕಡೆಗೆ ತಗೊಂಡೋಗತ್ತೆ. ಏನು ಅಂದ್ರೆ ಪ್ರಕೃತಿ ನಿಯಮ, ಅವಳ ಪ್ರಕಾರ ಬದುಕ್ಬೇಕು ನಾವು ಅಷ್ಟೇ, ನಾವ್ ಹೇಳ್ದಂಗೆ ಪ್ರಕೃತಿ ಕೇಳಲ್ಲ. ಸೊ ಅದೊಂದು ಗೊತ್ತಾಯ್ತು ಇಲ್ಲಿಗೆ ಬಂದ್ಮೇಲೆ. ಒಟ್ಟಾರೆ ಈ ಗ್ರಾಮೀಣ ಬದುಕು ಅನ್ನುವಂಥದ್ದು ಏನಿರುತ್ತೋ ಅದು ಆ ಬದುಕೇ ಒಂದ್ ರೀತಿ ಮೆಡಿಟೇಷನ್ ಇದ್ದಂಗೆ. ಅದು ಸಿಟಿ ಬದುಕಿಗೆ ಮತ್ತೆ ಗ್ರಾಮೀಣ ಬದುಕಿಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಈ ನಮ್ಮ ಲೈಫ್ ಸ್ಟೈಲೇ ಒಂಥರ ಅದು ಮೆಡಿಟೇಷನ್ ಲೆವೆಲ್ ಅಲ್ಲಿ ಇರುತ್ತೆ. ಆ ತರದ್ದು ಒಂದಷ್ಟು ಬದಲಾವಣೆ ಆಯ್ತು ಅಂತ ಹೇಳಿ ಹೇಳಿದ್ರಿ. ಇನ್ನು ನಮ್ಮ ಮನೆಯಲ್ಲಿ ನಾವು ಬಳಕೆ ಮಾಡ್ತಕ್ಕಂಥದ್ದು, ನಮ್ಮ ಮನೆಯಲ್ಲೂ ಕೂಡ ಹೊರಗಿನಿಂದ ತರ ಅಂತದ್ದು ಸಾಕಷ್ಟು ಇರುತ್ತೆ. ಅದು ತರಕಾರಿಯಿಂದ ಹಿಡಿದು ನಾವು ರಾತ್ರಿ ಮಲಗುವವರೆಗೆ ನಮ್ಗೆ ಏನೇನ್ ಬೇಕೋ ಅದನ್ನ ಹೊರಗಡೆಯಿಂದ ತರ ಅಂತದ್ದು ತುಂಬಾನೇ ಇರುತ್ತೆ. ಅದರಲ್ಲಿ ಏನಾದ್ರೂ ಬದಲಾವಣೆಗಳಾಗಿದ್ದಾವ? ಹೌದು, ಆಕ್ಚುಲಿ ಅದನ್ನ ನಾನು ನನ್ನ ಮನಸ್ಸಿಂದ ನಾನು ಮಾಡಿದ ಚೇಂಜಸ್. ಅದು ಹೇಗೆ ಅಂದ್ರೆ ನನ್ಗೆ ಈವನ್ ಪಾತ್ರೆ ತೊಳಿಯಕ್ಕೂ ನಂಗೆ ಆಚೆಯಿಂದ ತರಕ್ ಇಷ್ಟ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಏನ್ ಮಾಡಿದೆ ಅಂದ್ರೆ ನಾನು ಅಂಟೋಳ್ಕಾಯಿ ಪುಡಿ ಮತ್ತೆ ಬೂದಿ ಮತ್ತೆ ಮಣ್ಣು ಮತ್ತೆ ಹುತ್ತದ ಮಣ್ಣು ಅದನ್ನ ಮಿಕ್ಸ್ ಮಾಡಿ ಯೂಸ್ ಮಾಡಿದೆ. ಸೊ ಇದೆಲ್ಲ ಹೇಗೆ ಅಂದ್ರೆ ಟ್ರಯಲ್ ಅಂಡ್ ಎರರ್ ಅಲ್ಲಿ ಮಾಡಿರೋದು ನಾನು. ಒಂದೊಂದಿನ ಜಿಡ್ ಹೋಗ್ತಾ ಇರ್ಲಿಲ್ಲ, ಸೊ ಅದಕ್ಕೆ ಮತ್ತೆ ಏನಾರೋ ಒಂಚೂರ್ ಬೂದಿ ಜಾಸ್ತಿ ಹಾಕೊಂತ ಇದೆ. ಸೊ ಆತರ ಆಕ್ಚುಲಿ ನಂಗೆ ಮನೆಗೆ ಗೆಸ್ಟ್ ಬಂದವರೆಲ್ಲ ಒಂದ್ ಸುಮಾರು ಜನ ಬೈದಿದ್ದಾರೆ, ನಿಂಗೆ ಯಾಕೆ ಬೇಕಿವೆಲ್ಲ, ಸುಮ್ನೆ ಹೋಗಿ ಲಿಕ್ವಿಡ್ ತರಕಾಗಲ್ವಾ ನಿಂಗೆ, ಜಿಡ್ಡೋಗಲ್ಲ ಇದೆಲ್ಲ ಅಂತ. ಬಟ್ ಅದೊಂಥರ ನನ್ ನಂಬಿಕೆ, ಅದು ಬೇಡ ನಂಗೆ ತರಕ್ ಇಷ್ಟ ಇಲ್ಲ, ಯಾಕೆ ಅದಿಲ್ದಂಗೆ ಬದುಕಕ್ಕಾಗಲ್ವಾ. ಈಗ ತಂದ್ರೆ ಅದರ ಪ್ಲಾಸ್ಟಿಕ್ ಬಾಟಲ್ ಖಾಲಿ ಆದ್ಮೇಲೆ, ಈಗ ಸಿಟಿಯವರಾದ್ರೆ ಪರವಾಗಿಲ್ಲ ತಗೊಂಡೋಗಕ್ಕೆ ಗಾರ್ಬೇಜ್ ಕಲೆಕ್ಷನ್ ಬರ್ತಾರೆ, ಎಸಿತೀವಿ. ಬಟ್ ಹಳ್ಳಿಯಲ್ಲಿ ಹಂಗಲ್ಲ, ಆ ಪ್ಲಾಸ್ಟಿಕ್ ಬಾಟಲ್ ಕೊನೆವರೆಗೂ ನಾನೇ ಡಿಸ್ಪೋಸ್ ಮಾಡ್ಬೇಕು. ಹೇಗ್ ಮಾಡ್ಬೇಕು, ಯಾರಿಗೆ ಕೊಡ್ಬೇಕು, ರೀಸೈಕಲ್ಗೆ? ರೀಸೈಕಲ್ ಅವ್ರು ಬರ್ತಾರೆ, ಒಂದೊಂದರದ ಪ್ಲಾಸ್ಟಿಕ್ ನ ತಗೊಳಲ್ಲ, ಅಲ್ಲೇ ಬಿಟ್ಟೋಗ್ತಾರೆ. ಅದನ್ನ ನನ್ನ ಎಂಡ್ ಆಫ್ ದ ಡೇ ಏನ್ ಮಾಡ್ಬೇಕು ನಂಗೆ ಗೊತ್ತಿಲ್ಲ. ಸೊ ಅದಕ್ಕಿಂತ ಬೆಸ್ಟ್ ಆ ಪ್ಲಾಸ್ಟಿಕ್ ಬಾಟಲ್ ಇರೋ ತರದೇ ಬೇಡ ಸಾಮಾನು ಮನೆಗೆ ಅಂತ ಡಿಸೈಡ್ ಆಯ್ತು. ಸೊ ಅದು ಒಂದು. ಸೆಕೆಂಡ್ ಥಿಂಗ್ ಬಂದು, ಈವನ್ ನಾವು ಕೂದಲಿಗೆ ಉಪಯೋಗಿಸೋ ಶಾಂಪೂ ಅಥವಾ ಎಣ್ಣೆ, ಅದು ನಾನು ಆದಷ್ಟು ಮನೆಯಲ್ಲೇ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ. ಸೊ ಪುಡಿಗಳು ತಂದು ಮಿಕ್ಸ್ ಮಾಡಿ ಎಣ್ಣೆನು ಮಾಡಿ ಅದೆಲ್ಲ ಒಂದ್ ವರ್ಷಕ್ಕಾಗಷ್ಟು ಇಟ್ಕೊಂತೀನಿ ನಾನು. ಆದಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ ತರಲ್ಲ. ಮನೆಗೆ ಅಡಿಗೆಗೆ ಯೂಸ್ ಮಾಡೋ ಎಣ್ಣೆ ಕೂಡ ಅಷ್ಟೇ, ನಾನು 4 ಲೀಟ್ರು 5 ಲೀಟ್ರು ನಂದೇ ಸ್ಟೀಲ್ ಕ್ಯಾನ್ ತಗೊಂಡೋಗಿ, ಕೊಬ್ಬರಿ ಎಣ್ಣೆ ಇರ್ಬೋದು ಅಥವಾ ವರ್ಜಿನ್ ಕೊಕೊನಟ್ ಆಯಿಲ್ ಇರ್ಬೋದು, ಅದನ್ನು ಕೂಡ ನಾನು ಸ್ಟೀಲ್ ಕ್ಯಾನ್ ಅಲ್ಲಿ ತಗೊಬಂದು ಇಟ್ಕೊಂತೀನಿ. ಆಮೇಲೆ ಬೆಲ್ಲದ ಪುಡಿ, ನಾವ್ ಅದನ್ನ ಡೈರೆಕ್ಟ್ ಆಗಿ ರೈತರಿಂದ ತಗೊಂತೀವಿ. ಬೆಳಗಾಮಲ್ಲಿ ಒಬ್ರು ಇದಾರೆ, ಅವರೇ ಕಬ್ಬು ಬೆಳಿತಾರೆ, ಅವರೇ ಪುಡಿ ಮಾಡ್ತಾರೆ. ಸೊ ವರ್ಷಕ್ಕೆ ಒಂದ್ಸತಿಗೆ ಅಂತ ನಾನು 25 ಕೆಜಿ ಚೀಲದಲ್ಲಿ ತರ್ಸ್ಕೊಂಡು ಇಟ್ಕೊಂತೀನಿ. ಆತರ ಅವಾಯ್ಡ್ ಮಾಡ್ತಾ ಇದೀವಿ ಪ್ಲಾಸ್ಟಿಕ್ ಆಗಿ ಏನಾರ ತಗೋಬರೋದಾಗ್ಲಿ. ಕಳೆದ 4 ವರ್ಷದಿಂದ ಕೃಷಿ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ, ಏನನ್ಸಿದೆ ನಿಮ್ಗೆ ಕೃಷಿ ಬದುಕು? ಕೃಷಿ ನನ್ಗೆ ಪರ್ಸ್ನಲಿ, ನನ್ ಬದುಕೆ ಕೃಷಿ, ನಂಗೆ ಅದು ಡಿಫೈನ್ ಮಾಡಕ್ ಆಗಲ್ಲ ಕೃಷಿ ಹೇಗೆ ಅಂತ. ಸೊ ನನ್ ಲೈಫ್ ಅಂತ ನಾನು ಹೇಳ್ದಾಗ ಅದು ಹಂಗೆ ಜಾಯಿನ್ ಆಗ್ಬಿಡತ್ತೆ ಕೃಷಿ. ಅವಿಭಾಜ್ಯ ಅಂಗ.

संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಇದುವರೆಗೂ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕೇಳುಗರಿಗ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ, ಇನ್ನು ಮುಂದೆ 6:20 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಸುಧಾ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ನಮ್ಮ ನಿಲಯದಿಂದ ಚಿತ್ರಗೀತೆಗಳು, 7:45 ಬೆಂಗಳೂರು ಕೇಂದ್ರದಿಂದ ಭಾಷಣ ವೀರಣ್ಣ ಹುರಕಡ್ಲಿ ಅವರಿಂದ, 9:00 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಓಎಸ್ ಅರುಣ್ ಅವರ ಹಾಡುಗಾರಿಕೆ, 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ ಸಾಹಿತ್ಯ ನುಡಿ ಸಂಚಿಕೆ, ರಂಗ ಸಂಗೀತದ ಭಾವಲಯ, ರಂಗಕರ್ಮಿ ಗುರುರಾಜ ಮಾರ್ಪಳ್ಳಿಯವರೊಂದಿಗೆ ಸಂವಾದ ನಡೆಸಿಕೊಡುತ್ತಾರೆ ದಿವಾಕರ ಹೆಗಡೆ. 10:00 ಬೆಂಗಳೂರು ಕೇಂದ್ರದಿಂದ ನಾಟಕ ಬಣ್ಣದ ಬೊಂಬೆ, ಮೂಲ ಕಥೆ ಚದುರಂಗ, ಬಾನುಲಿ ರೂಪ ಪ್ರಣತಾರ್ಥಿ ಹರನ್, ನಿರ್ಮಾಣ ವಿಮಾ ಜಗದೀಶ್. 10:35 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಕೇಳುಗರೆ, ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ನಾರಾಯಣ ರಾಯಚೂರು ಅವರಿಂದ, 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ, 6:50 ಕಾರ್ಯಕ್ರಮ ರೈತರಿಗೆ ಸಲಹೆ. ನಂತರ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು, 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ,